ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಪ್ರಸಾರ ಕಾರ್ಯವನ್ನು ಆಲಿಸ್ತಾ ಇದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ, ನಾನು ಕೃಷ್ಣಾನಂದ್ ನಾಯಕ್. ಶ್ರೋತೃಗಳೀಗ ಸಮಯ 6:50 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ನಮ್ಮ ರೈತ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಂಧುಗಳೇ, ಇಂದಿನ ಕಿಸಾನ ವಾಣಿಯಲ್ಲಿ ಹೊನ್ನಾವರ ತಾಲೂಕು ಹಳದಿಪುರದ ಉಮೇಶ್ ಮಂಜುನಾಥ್ ನಾಯ್ಕ ಅವರ ಜೇನು ಸಾಕಾಣಿಕೆಯ ಅನುಭವಗಳನ್ನು ಈಗ ಕೇಳೋಣ. ಈಗ ನಮ್ಮ ಜೊತೆಯಲ್ಲಿ ಉಮೇಶ್ ಮಂಜುನಾಥ್ ನಾಯ್ಕ ಅವರಿದ್ದಾರೆ. ಇವರು ಈ ಹಳದಿಪುರದ ಹತ್ತಿರ ಕೂಡ್ಬೈಲ್ ಗ್ರಾಮದಲ್ಲಿ ಇದ್ದಾರೆ. ಸುಮಾರು ಒಂದು 18-20 ಗುಂಟೆ ಜಮೀನಿದೆ. ಅದರೊಳಗೆ ಅಡಿಕೆ ಬೆಳೀತಾರೆ, ತೆಂಗು ಮತ್ತು ಮೆಣಸು, ಎಲೆ ಬಳ್ಳಿ ಇಂಥವೆಲ್ಲನೂ ಹಾಕಿದ್ದಾರೆ. ಜೊತೆಗೆ ಅವರು 20 ವರ್ಷದಿಂದ ಜೇನು ಸಾಕಾಣಿಕೆ ಮಾಡಿದ ಅನುಭವ. ಹಾಗಾಗಿ ಒಬ್ಬ ಸಣ್ಣ ರೈತರಾದರೂ ಕೂಡ ಈ ಕೃಷಿಯೊಳಗೆ ಹೆಂಗೆ ತೊಡಕೊಂಡ್ರು, ಹೆಂಗೆ ಬೆಳ್ಕೊತ ಬಂದರು, ಮತ್ತು ಇದು ಒಂದು ಅವರ ಕುಟುಂಬವನ್ನು ಹೇಗೆ ಸಾಕಿ ಸಲಹಿತು, ಅದಕ್ಕೆಲ್ಲ ಹೇಗೆ ಪ್ರಯತ್ನ ಮಾಡಿದರು ಅನ್ನೋಂಥ ನಿಟ್ಟಿನೊಳಗೆ ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ಉಮೇಶ್ ನಾಯ್ಕ ಅವರು. ನಮಸ್ಕಾರ. ನಮ್ಮ ಬಾಲ್ಯದಿಂದ ಎಷ್ಟು ಓದಿದ್ರಿ ಮತ್ತು ನಿಮ್ಮ ಅಪ್ಪಾರು ಹೆಂಗಿತ್ತು ಅದೆಲ್ಲ? 6 ಓದಿದ್ದೇನೆ ಬಾಲ್ಯದಿಂದ. ಹಾಗೆಂತೇಳಿ ಒಂದು ಶಾಲೆ ಬಿಡೋ ಕ್ಲಾಸ್ ಬಿಟ್ಟ ನಂತರ ನಾನು ಈಗ ನಮ್ಮ ಜೇನು ಪೆಟ್ಟಿಗೆ ನಾಗಪ್ಪ ಅಂತೇಳಿ ನಮ್ಮ ಮಾವನವರು, ಅವ್ರ ಜೊತೆಗೆ ನಾನು ಈಗ ಪೆಟ್ಟಿಗೆ ಎಲ್ಲ ತಗೊಂಡು ಹೋಗೋದು, ಎಲ್ಲ ಹೊರಗೆ ಇಡೋದು, ಮತ್ತು ಅವರ ರಿಟರ್ನ್ ಮತ್ತೊಂದು ತಂದು ಇಡೋದು, ಈಗೆಲ್ಲ ಮಾಡಿ ಕಲಿತು ನಾನು ಒಂದು 10-20 ಗೂಡು ಮಾಡಿದೆ. ಮಾಡಿದ ತಕ್ಷಣ ಅದೇನಾಯಿತು ಕೇಳಿದ್ರೆ ಎಲ್ಲ ಕೆಲವಷ್ಟು ನಿಲ್ತು, ಕೆಲವಷ್ಟು ಹಾರೋಯಿತು, ಹೀಗೆಲ್ಲ ಆಯಿತು. ಅದು ಹಿಡಿಯುವಾಗ ಏನು ಕೇಳಿದ್ರೆ ಹೊಗೆ ಹೀಗೆ ಹಾಕಬಾರ್ದು, ನಿಧಾನವಾಗಿ ಅದನ್ನು ಹಿಡಿದು ಪೆಟ್ಟಿಗೆಯೊಳಗೆ ಹಾಕಿ ನಂತರ ಅದನ್ನು ಗೇಟ್ ಹಾಕಿದ ನಂತರ ರಾಣಿ ಒಂದು ಒಳಗೆ ಹಾಕಿದ್ರೆ ಆಯಿತು, ಅದರ ನಂತರ ಬಾಕಿ ಉಳುವ ಎಲ್ಲ ಒಳಗೆ ಬರ್ತದೆ, ಆವಾಗ ಗೇಟ್ ಹಾಕಿ ತಗೊಂಡು ಬಂದರೆ ಆಯಿತು ಅಷ್ಟು. ಅದಕ್ಕೆ ಮತ್ತೆ ಮಳೆಗಾಲದಲ್ಲಿ ಆಹಾರ ಕೊಡಬೇಕು, ಜಡ್ಡಾದ ಏರಿಯಾನೆಲ್ಲ ತೆಗಿಬೇಕು, ಅದಕ್ಕೆ ಅಷ್ಟು ದಿವಸಕ್ಕೆ ನೋಡ್ತಾ ಉಳಿಬೇಕು. ಹೂವಾಗುವ ಹೊತ್ತಿನಲ್ಲಿ ಅದಕ್ಕೆ ಏನು ಆಹಾರ ಕೊಡಬೇಕು ಅಂತೇಳಿ ಏನಿಲ್ಲ, ಅದೇ ಒಂದು ಅಟ್ಲು ಒಂದು ಅಂಟವಾಳಕಾಯಿ ಅಂತ ಸಿಗ್ತದೆ ಅಟ್ಲು ಹೂವು, ಅದಕ್ಕೆ ಸಾಧಾರಣ ಒಂದು 4 ತುಪ್ಪ ಮಾಡಲಿಕ್ಕೆ ಬರ್ತದೆ, 4 ಒಂದು ಸೀಸನ್ನಲ್ಲಿ. ಮಾವಿನ ಹೂವು ಒಂದು 4 ಬರ್ತದೆ. ಕಡೆ ಬಾಕಿ ಗುಡ್ಡದಲ್ಲಿ ಮುಳ್ಳು ಹೂವು ಇಂಥದ್ದೆಲ್ಲ ಆಗ್ತದೆ, ಅದಕ್ಕೆ ಒಂದು 2 ಬರ್ತದೆ. ಹೀಗಾಗಿ ಅದೆಲ್ಲ ತುಪ್ಪ ಇದು ಮಾಡಲಿಕ್ಕೆ ಬರ್ತದೆ. ಆದರೆ ಕಾದುಕೊಳ್ಳೋದೇ ಜೋಪಾನ, ಹುಳು ಇಟ್ಟುಕೊಳ್ಳೋದು ಬರೀ ಬಗ್ಗೆ ಸ್ವಲ್ಪ ಜೋಪಾನಾಗಿ ಇಟ್ಕೊಳ್ಬೇಕು. ಅವಾಗ ಪೇಟಿಗೆ ಎಲ್ಲಿ ಸಿಗ್ತಿದ್ದು ನಿಮಗೆ? ಇದು ಹೊನ್ನಾವರ ಸೊಸೈಟಿಲಿ ಇತ್ತು. ಹಾಗೆ ನಾನು ಬಾಕಿ ಚೂರು ಅವರ ಹಲಗೆಯನ್ನು ತಂದು ನಾನೇ ಪೆಟ್ಟಿಗೆ ಮಾಡಿದೆ. ನಾಲ್ಕು ಪೆಟ್ಟಿಗೆ ಉಂಟು, ನೀವು ಅಲ್ಲಿ ನೋಡ್ಬೋದು. ನಮ್ಮ ಅಣ್ಣನ ತಲೆ ಬೇಗ ನೀವು ಅಲ್ಲಿ ಹೋಗಿ ಅಲ್ಲಿ ಪೆಟ್ಟಿಗೆ ತೋರಿಸ್ತೇವೆ. ನಾನೇ ಸ್ವಂತ ಪೆಟ್ಟಿಗೆ ಮಾಡಿದೆ. ಹಾಂ, ಯಾವಾಗ ಮಾಡಿದ್ರಿ ಇದನ್ನು? ನಾನು ಈಗ ಇದ್ರ ಹತ್ರ ಆಚಾರ್ಯ ಕೆಲಸ ಇದು ಮಾಡಿದವಾಗೆ ನಾನೇ ಅವ್ರ ಹತ್ರ ಆಚಾರ್ಯ ಥರ ಇದೆಲ್ಲ ಮಾಡಿಸಿ ಪ್ರೇಮ್ ಗಿಮ್ ಎಲ್ಲ ನಾನೇ ಮಾಡ್ತಿದ್ದೆ. ಈಗ ಬೇಕಾದ್ರೆ ತೋರಿಸ್ತೀನಿ, ಹುಡುಗಿಯ ಕರೆಸ್ತೇನೆ. ಅಲ್ಲಿ ಉಂಟು ನಾನು ಮಾಡಿದ್ದು. ಈಗ ಏನು ಅಲ್ಲಿ ಏನು ಗಮನಿಸ್ಬೇಕು ಪೆಟ್ಟಿಗೆ ಮಾಡುವಾಗ? ಪೆಟ್ಟಿಗೆ ಮಾಡುವಾಗ ಅದಕ್ಕೆ ಏನು ಬೇಕಿದೆ, ಈ ರಾಣಿಗಿಣು ಹುಳ ಹೋಗುವ ಹೆರಗೆ ಬಿದ್ದು ಹೋಗದಿದ್ದಂಗೆ ಒಂದು ಬಿರ್ಕಿ ಗಿರ್ಕಿ ಏನೂ ಇರಬಾರ್ದು, ಅದೊಂದು ಜೋಪಾನ ಒಂದು. ಮತ್ತು ಗೇಟ್ಗೆ ಹಾಕಿದವಾಗ ಅದು ಹೊರಗೆ ಬಿದ್ದು ಹೋಗದೆ ಹೋದರೆ ಒಟ್ಟು ಹುಳ ಹಾರೋಗ್ತದೆ. ಅದನ್ನು ರಾಣಿ ಒಳಗೆ ಉಳಿದ್ರೆ ಮಾತ್ರ ಹೆಣ್ಣು ಹುಳ ಎಲ್ಲ ಒಳಗೆ ಉಳಿತದೆ, ಹಾಕಿ ಇದಾಗ್ತದೆ. ಇಲ್ಲ ಅಂತ ಹೇಳಾದರೆ ಹೋಗಿಬಿಡ್ತದೆ ಅದು ರಾಣಿ ಹುಳ ಎಲ್ಲ. ಅದಕ್ಕೆ ಚೇಂಬರ್ ಅವನ್ನೆಲ್ಲನೂ ಮಾಡಿರ್ತಾರೆ. ಮತ್ತು ರಾಣಿ ಹುಳು ಹೊರಗಡೆ ಹೋಗಲ್ದಂಗ ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ರಾಣಿ ಹುಳ ಅದಕ್ಕೆ ನಾವು ಹಿಡಿದು ಹಾಕಿದ ನಂತರ ಅದು ಒಳಗೆ ಉಳ್ತದೆ. ಅದು ಒಳಗೆ ಕುಂತ ನಂತರ ಸಾಧಾರಣ ಒಂದು 15 ನಿಮಿಷ ನೋಡಬೇಕು ಅದು ಮರ ಏರಿಗೆ ಮೊಟ್ಟೆ ಇಡ್ತದೆ ಹೇಗೆ ಅಂತ ನೋಡಬೇಕು ಮೊಟ್ಟೆ ಮರಿ ಮಾಡಲಿಕ್ಕೆ. ಆವಾಗ ನಾವು ಗೇಟ್ ತೆಗೆದಾಕ್ಬಿಟ್ಟರೆ ಆಯಿತು, ಆವಾಗ ಎಲ್ಲೂ ಹೋಗೋದಿಲ್ಲ. ಅದರ ನಂತರ ಹೌದು ಮೊಟ್ಟೆ ಇಡ್ತದೆ. ಅದರ ನಂತರವಾಗಿ ಮತ್ತು ಅದು ಹುಳ ಸೀಜನ್ ಹೂ ಬಂದ ಹೊತ್ತಿನಲ್ಲಿ ಸೀಜನ್ನಲ್ಲಿ ಪಾಲಾಗ್ತದೆ. ಆವಾಗ ನೋಡಬೇಕು ಅದು ಎಲ್ಲ ಒಂದಿಷ್ಟು ಸೊಲ್ಲ ಮಾಡ್ತದೆ. ಅದು ಒಂದು ಎರಡೇ ಒಂದೊಂದು ಇಂಚು ಸೊಲ್ಲ ಮಾಡ್ತದೆ. ಅದನ್ನು ನಾವು ನೋಡಬೇಕು, ಅದು ಡಿವೈಡ್ ಮಾಡಬೇಕು. ನಾಲ್ಕು ಏರಿ ಬೇರೆ ಪೆಟ್ಟಿಗೆ ಹಾಕಿ ಡಿವೈಡ್ ಮಾಡಿಬಿಟ್ರೆ ಆಯಿತು. ಅದೇನಾಗ್ತದೆ ಸೊಲ್ಲ ಮರಿ ಆಗ್ತದೆ. ಮರಿ ಆದ ತಕ್ಷಣ ಅದಕ್ಕೆ ನಾವು ಅದು ಮೀಟಿಗೆ ಹೋಗ್ತದೆ. ಆ ಹೊತ್ತಿನಲ್ಲಿ ಅದೇನು ಕೇಳಿದ್ರೆ ಮೀಟ್ ಹೋಗಿ ಬಂತ ಏನು ಅಂತ ನೋಡ್ಕೊಳ್ಬೇಕು, ಗಮನಿಸಬೇಕು ಅದಕ್ಕೆ. ಇಲ್ಲ ಅಂತ ಹೇಳಾದ್ರೆ ಅದೇನಾಗ್ತದೆ ಕೇಳಿದ್ರೆ ಎಲ್ಲಾದರೂ ಹಕ್ಕಿ ಇಕ್ಕಿ ಹಿಡ್ಕ ತಿಂದುಬಿಡ್ತದೆ. ಆವಾಗ ಗೂಳು ಈ ಗೂಡು ಹಾಳಾಗ್ತದೆ. ಆವಾಗ ಮತ್ತೆ ರಾಣಿಯನ್ನು ಹೊಸದಾಗಿ ಮಾಡಿಸ್ಬೇಕು. ನಾವು ಹೊಸದಾಗಿ ರಾಣಿ ಮಾಡಿಸ್ಬೇಕಾದ್ರೆ ಏನು ಮಾಡಬೇಕು? ಅದು ಶಲ್ ಅದರಲ್ಲಿ ಮೊಟ್ಟೆ ಅದೇ ಇಡ್ತದೆ. ಅದು ಈಗ ಮತ್ತೊಂದು ಖಾಲಿ ಪೆಟ್ಟಿಗೆ ಉಳಿತಲ್ರಿ, ತುಂಬ ಪೆಟ್ಟಿಗೆ, ಅದೆಲ್ಲ ಶಲ್ ಇಡ್ತದೆ. ಅದು ಆ ಸೊಲ್ ತಂದು ಇದಕ್ಕೆ ಕೊಡಬೇಕು. ಇಲ್ಲಾಂದ್ರೆ ರಾಣಿ ತ ಶಲ್ಲನ್ನು ಇಷ್ಟ ಉದ್ದ ಮುರಿದು ಈ ಪೆಟ್ಟಿಗೆ ಒಳಗೆ ನಾವು ಸೊಲ್ಗೆ ಜಾಯಿಂಟ್ ಮಾಡಿಬಿಟ್ರೆ ಆಯಿತು. ಏರಿ ತುದಿಗೆ ಜಾಯಿಂಟ್ ಮಾಡಿದ್ರೆ ಆಯಿತು. ಅದನ್ನು ಏನು ಮಾಡ್ತದೆ ಕೇಳಿದ್ರೆ ಅದು ಓಡಿಸ್ತದೆ, ಎಷ್ಟು 22 ದಿವಸ ಓಡಿಸ್ತದೆ. ಅವಾಗ ಮತ್ತೆ ತಯಾರಾಗ್ತದೆ. ಅದು ರಾಣಿ ಹುಳು ಮಾತ್ರ ಏನು ಕೇಳಿದ್ರೆ ಬಚಾವ್ ಮಾಡ್ಕೊಳ್ಳೋದು ಏನು ಕೇಳಿದ್ರೆ ಇವು ಹಕ್ಕಿ ಇಕ್ಕಿ ಹಿಡ್ಕೋ ತಿನ್ನೋ ಕೊಡಬಾರ್ದು. ಅದು 4 ಗಂಟೆ ಟೈಮಿಗೆ ಹೇಳ್ತದೆ. ಎಲ್ಲ ಒಂದ್ಸಲ ಅದರ ತಗೊಂಡು ಹೇಳ್ತದೆ, ಪರಿವಾರ ತಗೊಂಡು ಹೇಳ್ತದೆ ಒಂದ್ಸಲ. ನಂತರ ಒಂದ್ಸಲ ಎಲ್ಲ ಮೀಟಿಗೆ ಹೋಗಿ ಬಂದ ನಂತರ ಮತ್ತೆ ರಿಟರ್ನ್ ಬಂದು ಮತ್ತೆ ಗೂಡು ಒಳಗೆ ಹೋಗ್ತದೆ. ಮತ್ತೆ ರಿಟರ್ನ್ ಬಂದು ವಾಪಸ್ ಬರ್ತದೆ. ಅದು ಗೊತ್ತಾಗುತ್ತೆ, ಗೊತ್ತಾಗ್ತದೆ. ರಾಣಿ ಹುಳು ನಾವು ನೋಡ್ದಾಯ್ತು, ಹಿಂಗೆ ಗೇಟ್ ಬಾಗಿಲು ನೋಡ್ತಾ ಉಳಿದೋಡಾಯ್ತು, ಅದು ಹಿಂಗೆ ಬಂದು ಹೋಗ್ತಾ ಹೋಗೋದು ಗೊತ್ತಾಗ್ತದೆ. ವಾಪಸ್ ಬಂತ ಹೆಂಗೆ ಅಂತ ನಮ್ಗೆ ಗೊತ್ತಾಗ್ತದೆ. ಇಲ್ಲಾಂದ್ರೆ ನಾವು ಏರಿ ತೆಗೆದು ನೋಡಬೇಕು. ವಾರದಲ್ಲಿ 1 ದಿವಸ 2 ದಿವಸ ಹಿಂಗೆ ನೋಡ್ತಾ ಉಳಿದ್ರೆ ಗೊತ್ತಾಗ್ತದೆ. ಇಲ್ಲಾಂದ್ರೆ ಮೊಟ್ಟಿಗೆ ಸಣ್ಣ ರಂಧ್ರ ಉಳಿತದೆ ನೋಡಿ, ಅದಕ್ಕೆ ಮೊಟ್ಟೆ ಹುಳು ಇಡುತ್ತೆ, ಮೊಟ್ಟೆ ಇಡ್ತದೆ. ಆ ಮೊಟ್ಟೆ ಇಟ್ಟ ತಕ್ಷಣ ನಮ್ಗೆ ಗೊತ್ತಾಯ್ತು ಆ ರಾಣಿ ಉಂಟು ಇದಕ್ಕೆ ಅಂತೇಳಿ. ಒಂದು ವೇಳೆ ನಮ್ಗೆ ರಾಣಿ ಸಿಗಲಿ ಹುಳ ಜಾಸ್ತಿ ಇದ್ದರಿಂದ ನಮ್ಗೆ ಕಾಣಲಿಲ್ಲಪ್ಪ, ಆವಾಗ ಮೊಟ್ಟೆ ಅದೇ ನೋಡಬೇಕು. ಈ ಮಣ್ಣು ಎತ್ತಿ ನೋಡಿದ್ರೆ ಗೊತ್ತಾಗ್ತದೆ. ಆ ಸಣ್ಣ ಕಣ್ಣ ಎಲ್ಲ ರಂಧ್ರದಲ್ಲಿ ಒಂಥರ ಹಿಪ್ಪಿ ಉಡ್ತದೆ, ಸಣ್ಣ ಇರ್ತಾರೆ ನೋಡಿ, ಅದೇ ಥರ ಎಲ್ಲ ಹಿಪ್ಪಿ ಇಡ್ತದೆ. ಆವಾಗ ಅದು ಮೊಟ್ಟೆ ಇಡ್ತು ಅಂತೇಳಿ ಆಯಿತು. ಜೋಪಾನ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಅಷ್ಟೇ ಜೋಪಾನ ಅದಕ್ಕೆ, ಬಾಕಿ ಉಳಿದ ಟೈಮ್ನಲ್ಲಿ ಏನೂ ತಲೆ ಬಿಸಿ ಇಲ್ಲ. ಈ ಬೇಸಿಗೆ ಟೈಮ್ನಲ್ಲಿ ಅಕ್ಟೋಬರ್ದಿಂದ ನವಂಬರ್ ಇದರ ಏಪ್ರಿಲ್ವರೆಗೂ ಏನೂ ತಲೆ ಬಿಸಿ ಇಲ್ಲ. ಅದರ ನಂತರ ಮಳೆಗಾಲದಲ್ಲಿ 1-2 ತಿಂಗಳ ಆಹಾರ ಕೊಡಬೇಕು. ಆಹಾರ ಏನು ಕೊಡ್ತೀರಿ? ಆಹಾರ ಸಕ್ಕರೆ ಪಾಕ ಕೊಡಬೇಕು, ಇಲ್ಲಾಂದರೆ ಹೊಸ ಬೆಲ್ಲ ಕೊಡಬೇಕು. ಅದೊಂದು ಲೋಟದಲ್ಲಿ ಹಾಕಿ ಅದಕ್ಕೊಂದು 2 ಕಡ್ಡಿ ಗಿಡ್ಡಿ ಹಾಕಿ ನಾವು ಇದು ಮಾಡಿ ಇಡ್ತೇವೆ. ಅದು ಅದ್ರಲ್ಲಿ ಕುಡಿತದೆ. ನಾವು ಹೆಚ್ಚಿನ ಜೇನುತುಪ್ಪನ ಹಾಕಿದ್ರೆ ಜೇನುತುಪ್ಪ ಹಾಕಿದ್ರು ನಡೀತದೆ, ತೊಂದರೆ ಇಲ್ಲ. ಜೇನುತುಪ್ಪ ಹಾಕಿದ್ರು ನಡೀತದೆ. ನಾವೆಲ್ಲ ನಮ್ಮ ಅಣ್ಣ ಜೇನುತುಪ್ಪನೇ ಹಾಕ್ತಾ ಇದ್ದಾವೆ. ಬೆಲ್ಲ ಹಾಕ್ತಾ ಸಕ್ಕರೆ ಪಾಕ ಹಾಕ್ತಾ ಹಂಗೆ. ಹೌದು. ಮತ್ತೆ ಮಳೆಗಾಲದೊಳಗೆ ಬೇಸಿಗೆ ಒಳಗೆ ಮತ್ತೆ ಚಳಿಗಾಲದೊಳಗೆ ಅವ್ನು ನೋಡ್ಕೊಳ್ಳೋ ರೀತಿ ಬೇರೆ ಇರ್ತಾ? ಹೌದು ಸರ್. ಮಳೆಗಾಲದಲ್ಲಿ ಅದಕ್ಕೆ ಏನು ಕೇಳಿದ್ರೆ ಆಗಾಗ ನೋಡ್ತಾ ಉಳಿಬೇಕು. ಈ ಕುಂಬಾರ ಹುಳ ಅಂತೇಳಿ ಬರ್ತದೆ, ಈ ದೊಡ್ಡದು ಮುಡಿ ಜೇನು ಹೆಗ್ಗೆ ಇದು ಕೊಡ್ತಾರೆ, ಅದು ಕಚ್ಕೊಂಡು ಹೋಗ್ತದೆ. ಅದು ಒಳ ಹೋಗೋದಂತ ರಾಣಿನೇ ಕಟ್ ಮಾಡ್ತದೆ. ಅದು ರಾಣಿ ಕಟ್ ಮಾಡ್ತು ಅಂದರೆ ಹುಳ ಬಾದು. ಮತ್ತು ರಾಣಿ ಮಳೆಗಾಲದಲ್ಲಿ ರಾಣಿ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಅವು ಗೂಡೆ ಹಾಳಾಗ್ತದೆ. ಅದು ಅದನ್ನು ಗೇಟ್ ಹಾಕಿಡ್ಬೇಕು. ಮಳೆಗಾಲದಲ್ಲಿ ಗೇಟ್ ಹಾಕಿಡ್ಬೇಕು. ಯಾವುದೋ ಒಂದು ಕೆಟ್ಟ ಹುಳ ಬರ್ದಿದ್ದಾಗ ನೋಡ್ಕೊಳ್ಬೇಕು, ಅವಾಗ ನೋಡ್ಕೊಳ್ಬೇಕು. ಅದ್ರ ನಂತರವಾಗಿ ಮತ್ತೆ ಏನಾರು ಯಾರಿಗೆ ಹಾಳಾಯಿತು ಅಂತ ಹೇಳಿದ್ರೆ ಅದನ್ನು ಕಟ್ ಮಾಡಿ ಬೀಸಾಕ್ಬೇಕು. ಮತ್ತು ಹೊಸದಾಗಿಂದ ಈ ಸಕ್ಕರೆ ಪಾಕ ಕೊಟ್ಟ ನಂತರ ಒಂದು ನಾವು ಗೇಟ್ ಹಾಕಿಟ್ಬಿಟ್ರಾಯ್ತು. ಅದಕ್ಕೆ ಸಾಧಾರಣ ಒಂದು 15 ದಿವಸದಲ್ಲಿ ಏರಿ ಮಾಡ್ತದೆ. ಸಣ್ಣ ಏರಿ ಹಿಂಗೆ ಇಳಿಸ್ಕೊಂತ ಬಂದುಬಿಡ್ತು. ದೊಡ್ಡ ಸಂಸಾರ ಕೋಣೆಯಲ್ಲಿ ಅದು ಏರಿ ಮಾಡ್ತಾ ಬರ್ತದೆ. ಈ ಅಕ್ಟೋಬರ್ದಲ್ಲಿ ಅದು ನವಂಬರ್ದಲ್ಲಿ ಜೋರು ಏರಿ ಮಾಡ್ತದೆ. ಈ ಅಟ್ಲಕಾಯಿಂದು ಅಟ್ಲಕಾಯಿ ತುಪ್ಪ ಸಿಗ್ತದೆ ನೋಡಿ, ಆವಾಗ ಜೋರು ಏರಿ ಮಾಡ್ತದೆ. ಮತ್ತು ಗಂಟು ಮೊಟ್ಟೆ ಇರ್ತದೆ, ಅದು ಅದರಲ್ಲೇ ಆ ಸಂಸಾರ ಕೋಣೆಯೊಳಗೆ ಗಂಟು ಮೊಟ್ಟೆ ಇರ್ತದೆ. ಅದನ್ನು ನಾವು ಕಿತ್ತಾಕಬೇಕು. ಕಿತ್ತಿ ಅದನ್ನು ತೆಗೆಯುತ್ತಾ ಮೊಟ್ಟೆಯಲ್ಲಿ, ಹೌದು, ಅದು ಸಣ್ಣ ಹೆಣ್ಣು ಉಳಿದ ಮೊಟ್ಟೆ ಚಪ್ಪಟೆಯಾಗಿರ್ತದೆ. ಇದ್ರ ಇದು ಹುಳ ಎದ್ದು ಬರ್ತದೆ, ಇಷ್ಟು ಉದ್ದ ಎದ್ದು ಬರ್ತದೆ. ಆವಾಗ ಅದು ಗೊತ್ತಾಗ್ತದೆ ಗಂಡು ಮೊಟ್ಟೆ ಇದು ಅಂತೇಳಿ ಗೊತ್ತಾಗ್ತದೆ. ಮತ್ತು ಆ ಕಣ್ಣು ದೊಡ್ಡ ಇರ್ತದೆ, ಅದು ರಂಧ್ರಗಳನ್ನು ದೊಡ್ಡ ಇರಿಸ್ತದೆ. ಅದನ್ನು ನಾವು ಚಾಕುವಿಂದ ಕಿತ್ತಬೇಕು. ಕೆತ್ತಿ ಹಿಂಗೆ ಕುಟ್ಟು ಬಿಟ್ಟರೆ ಆಯ್ತು, ಹಿಂಗೆ ನಾವು ಹಿಂಗೆ ಏರಿ ತಿಕ್ಕಂಡು ಹುಳನ್ನು ಕುಡಿಗೆ ಅಲ್ಲಿ ಪೆಟಕಿಲೆ ಹುಳ ಮೊದಲು ಕುಡಿಕೊಂಡು ಅದನ್ನು ಹಿಂಗೆ ಮಡಿಕೆ ಕುಟ್ಟಬೇಕು. ಅದೆಲ್ಲ ಬಿದ್ದೋಗ್ತದೆ, ಅದಷ್ಟು ಬಿದ್ದೋಗ್ತದೆ. ಬಿದ್ದೋದ ನಂತರ ಅದು ಚೊಕ್ಕಾಗ್ತದೆ. ಈಗ ಎಷ್ಟು ಗೂಡು? ಈಗ ಮನೆ ಹತ್ರ ಒಂದು ಎರಡು ಮೂರು ಗೂಡೇನು ಉಂಟು. ಒಂದು ಎರಡು ಮೂರು ಗೂಡು ಖಾಲಿ ಅದೆ. ಎಲ್ಲ ಪಿಟಕಿ ಎಲ್ಲ ಸರ್ ನಂಗೆ ಹಿಂಗೆ ಇದಾದ ನಂತರ ನಾನು ಬಿಡಾಕ್ಬಿಟ್ಟೆ, ಎಲ್ಲ ಇಲ್ಲಿ ಬಿದ್ದು ಎಲ್ಲ ಹೋಗಿ ಇದಾಗೋಯ್ತು. ಅತಿ ಹೆಚ್ಚು ನೀವು ಎಷ್ಟು ಕುಟುಂಬ ಸಾಕಿದ್ದು? ಹೆಚ್ಚು ಕುಟುಂಬ ಅಂದರೆ ನಾನು ಇಪ್ಪತ್ತು ಪಿಟಕಿ ಮಾಡಿದ್ದು ಅಷ್ಟೇ. ಎಲ್ಲ ಹಿಡಿದದ್ದು ಎಲ್ಲ ಪಿಟಕಿ ನಿಂತದ ಸಾರು ಗಂಟ್ಲಿ ಪಿಟಕಿ ಆಗ್ತಿತ್ತು. ಇವತ್ತು ಬರ್ತದೆ, ಇವತ್ತು ಹಿಡ್ಕೊಬರೋದು, ನಾಳೆ ಬೆಳಗಾಗೋದ್ರೊಳಗೆ ಅದು ಹಾರು ಹೋಗ್ಬಿಡ್ತದೆ. ಯಾಕೆ? ಯಾಕಂದ್ರೆ ಅದಕ್ಕೆ ಸರಿಯಾಗಿದ್ದಿಲ್ಲ. ಅದು ಬೆಟ್ಟದಲ್ಲಿ ಉಳಿದು ಗೂಡು ಇಲ್ಲಿ ಊರಲ್ಲಿ ಉಳುದಿಲ್ಲ. ಈಗ ಈ ಗುಡ್ಡಿ ಮೇಲೆ ಈಗ ಹುಲ್ಲು ಆಗ್ತದೆ, ಸಣ್ಣ ಸಣ್ಣ ಹುಲ್ಲು ಆಗ್ತದೆ. ಈಗ ಜೋರು ಗುಡ್ಡು ಗುಡ್ಡದ ಮೇಲೆ ಆ ಗೂಡನ್ನು ನಾವು ಇಲ್ಲಿ ಇಟ್ಕೊ ಬಂದಿಟ್ಟರೆ ಅದೇನಾಗ್ತದೆ ಕೇಳಿದ್ರೆ ಒಂದು ಸ್ವಲ್ಪ ಸುಳಿತದೆ. ಅಕ್ಟೋಬರ್ದಲ್ಲಿ ಇದು ಸಂಸ್ಥೆ ಚಲೋ ಕೆಲಸ ಮಾಡ್ತದೆ ಅಂತ ಹೇಳಿದ ಕೂಡಲೆ ಅದೇನಾಗ್ತದೆ ಕೇಳಿದ್ರೆ ನಾವು ತೆಗೆದು ಕೂಡಲೆ ಅದು ಯಾಕಂದ್ರೆ ಗುಡ್ಡ ಹಾರ ನಡೆದು ಬಿಡ್ತದೆ. ಅಂದರೆ ಅದಕ್ಕೆ ಆಹಾರ ಸಿಗುವಲ್ಲಿ ಹೋಗ್ತಾ ಇರ್ತದೆ, ಆಹಾರ ಸಿಗುವಲ್ಲೇ ಹೋಗಿಬಿಡ್ತದೆ. ಹೆಚ್ಚಿನ ಆಹಾರ ಅದಕ್ಕೆ ಹೆಚ್ಚಿನ ಆಹಾರ ಎಲ್ಲಿ ಸಿಗ್ತದೆ ನೋಡಿ, ಅಲ್ಲಿಗೂ ಹಾರು ಬಿಡ್ತದೆ. ಅಲ್ಲಿ ಗುಡ್ಡದ ಮೇಲೆ ಈ ನೀರು ಹೂವು ಜಾಂಬಳಿ ಜಾಂಬಳಿ ಅಂತ ಅದು ಆ ಹೂವು ಹಣ್ಣು ಸಿಗ್ತದೆ. ಕಡೆ ಕುಕ್ಕರ್ಸಿಂದ ಒಂದು ಅದು ಸಿಗ್ತದೆ. ಕಡೆ ಮುಳ್ಳು ಬಿಳಿ ಮುಳ್ಳಣ್ಣು ಸಿಗುತ್ತೆ, ಅದು ಆಗ್ತದೆ ನೋಡಿ ಮುಳ್ಳಿಗೆ, ಆ ಹಣ್ಣು ಸಿಗ್ತದೆ. ಅದರದ್ದೆಲ್ಲ ತುಪ್ಪಕ್ಕೆ ಸಿಗ್ತದೆ ಆಹಾರ, ಹುಲ್ಲು ಸಿಗ್ತದೆ. ಇಲ್ಲಿ ಅಂತ ಹೇಳಿದ್ರೆ ರಾಶಿ ಕಡಿಮೆ, ಇಲ್ಲಿ ಎಲ್ಲ ಬೇಲಿಗೆಲ್ಲಿಗೆ ಮುಳ್ಳು ಕಡಿದು ಬಿಡ್ತರು, ಹಾಗೆ ಆಹಾರ ಸಿಗೋದು ಭಾರಿ ಕಷ್ಟ. ಅದರಲ್ಲೂ ಈಗೇನು ಕೇಳಿದ್ರೆ ಟವರಿಗೆ ಈ ಬೇಷನ್ ಟವರು ಅದೆಲ್ಲ ಆಗ್ತಲ್ರಿ, ಆ ಹುಳ ಏನು ಹೊರಗೆ ಹೋದ ಹುಳ ಒಳಗೆ ಬರೋದಿಲ್ಲ, ಈಗ ಅದಕ್ಕೆ ಅಟ್ಯಾಕ್ ಆಗಿ ಹೋಗ್ಬಿಡ್ತದೆ. ಅಲ್ಲ ಹೋಗ್ಬಿಡ್ತದೆ, ಅಟ್ಯಾಕ್ ಆಗಿ ಸತ್ತೋಗ್ತದೆ, ಹುಳನೇ ಸತ್ತೋಗ್ತದೆ. ಒಂದು 10 ಪ್ರೇಮ್ ಹುಳ ಅದು 14 ಪ್ರೇಮ್ ಹುಳ ಇದ್ದದ್ದು ಸಾಧಾರಣ ನಾವು ಈಗ ತೆಗಿಬೇಕಾದ್ರೆ ಸಾಧಾರಣ 6-7 ಪ್ರೇಮ್ ಹುಳ ಆಗ್ತದೆ. ಹುಳನೇ ಇದ್ದಿದ್ದು ಆಟೋಮೆಟಿಕ್ ಇದ್ದದ್ದೇ ಕಡಿಮೆ ಹೋಗ್ಬಿಡ್ತದೆ ನೋಡಿ. ಅವು ಸಾಯ್ತವೋ ಅಥವಾ ಎದ್ದೋಗ್ತವೋ? ಇಲ್ಲ, ಹೋದ ಹುಳನೇ ಬರುವುದಿಲ್ಲ, ಅಟ್ಯಾಕ್ ಆಗಿ ಹೋಗ್ಬಿಡ್ತದೆ, ಅಲ್ಲೇ ಹೋಗ್ಬಿಡ್ತದೆ, ಸತ್ತೋಗ್ಬಿಡ್ತದೆ. ಹಾಗಾಗಿ ಇದಾಗ್ತದೆ. ಈ ಗುಬ್ಬಿ ಸಂತತಿಯನ್ನು ಇಲ್ಲ, ಅದು ಈ ಟವರ್ ವ್ಯಾಪಾರದಲ್ಲಿ. ಮತ್ತು ಮೇಲೆ ಅದಕ್ಕೆ ಈಗ ಕೆಲವೊಂದು ಹುಳ ಬರ್ತದೆ, ಈಗ ತಲೆಗೆ ತಿರುಗಿ ತಲೆ ರೌಂಡ್ ರೌಂಡ್ ತಿರುಗಿ ಅದಕ್ಕೊಂಥರ ಸಾಂಸ್ಥಿಕ ರೋಗ ಕಾಣಿಸ್ತದೆ. ಅದು ಬಿದ್ದು ಅಲ್ಲೇ ಅಲ್ಲೇ ಬಿಸತ್ ಹೋಗ್ಬಿಡ್ತದೆ. ಅವಕ್ಕೆ ರೋಗ ಬಂತಂದ್ರೆ ಏನು ಸಿಂಪರಣೆ? ಸಿಂಪರಣೆ ಏನು ನಾವೇನು ಕೇಳಿದ್ದಿಲ್ಲ. ಈಗ ನಾನು ಸಾಧಾರಣ ಒಂದು 100 ಗೂಡು ಹಿಡಿದು ನಾನು ನೋಡಿದೆ, ಅದಕ್ಕೆ ಆ ಇದಕ್ಕೆ ರೋಗ ಇಲ್ಲ, ಆ ರೋಗಕ್ಕೆ ಮಾತ್ರ ಮದ್ದಿಲ್ಲ. ಅದಾಗೆ ಸತ್ತು ಹೋಗುದೆ, ಪೆಟಕಿನೇ ಪೆಟಕಿನೇ ಕಂಪ್ಲೀಟ್ ಆಗೋಯ್ತದೆ. ಹೊಸದಾಗಿ ಬೇಕಾದ್ರೆ ಮತ್ತೆ ತರೋದು ಮತ್ತೆ ಬಿಡೋದು ಮತ್ತೆ ತಂದು ತರಬೇಕು, ಮತ್ತೆ ತಂದು ಮತ್ತೆ ನಾವು ಸಾಕೋದು. ಈಗ ಎಲ್ಲಿ ಬೆಟ್ಟಕ್ಕೆ ಹೋಗ್ತೀರಾ ತರಕ? ಅಲ್ಲ, ಇಲ್ಲ ಹಾರು ಬರ್ತದೆ, ತೆಂಗಿನ ಮರದ ಒಟ್ಟಿ ಕಡ್ತದೆ, ಇಲ್ಲ ಅಂತ ಹೇಳಿದ್ರೆ ಕಲ್ಲು ಒಟ್ಟಿ ಕಡ್ತದೆ, ಇಲ್ಲಾಂದ್ರೆ ಹೊರಲೆ ಹೊತ್ತು ಹೊರಲೆ ಒಟ್ಟಿ ಕಡ್ತದೆ. ಅದನ್ನು ಈಗ ನಾವು ಹೋಗಿ ನೋಡೋಂತ ನಮ್ಗೆ ಜಾಗ ಗೊತ್ತಾಗ್ತದೆ. ಇಲ್ಲಾಂದ್ರೆ ಈ ಕಟ್ಟಿಗೆ ಸ್ಟ್ಯಾಕ್ ಹೊಡಿತಾರೆ, ನಾವು ಹಂಚಿನ ಫ್ಯಾಕ್ಟ್ರಿ ಎಲ್ಲ ಸ್ಟ್ಯಾಕ್ ಹೊಡಿತಾರೆ, ನಮ್ಮಲ್ಲಿ ಹಂಚಿನ ಫ್ಯಾಕ್ಟ್ರಿ ಇತ್ತು, ಕಟ್ಟಿಗೆ ಸ್ಟ್ಯಾಕ್ ಹೊಡಿತಿದ್ರು, ಅದಕ್ಕೆ ಈ ಜಲವ ತರ್ತಿದ್ರು ಅವರು, ಅದಕ್ಕೆ ಡೋಂಬು ಇರ್ತಿತ್ತು, ದೊಡ್ಡ ದೊಡ್ಡ ಡೋಂಬು, ಅದಕ್ಕೆಲ್ಲ ಬಂದು ಈಗ ಕಟ್ಕೊಬಿಡ್ತಿತ್ತು. ಅವಾಗ ನಾವು ಸಕಾಸ್ ನಿಧಾನವಾಗಿ ಅದನ್ನು ಹಿಡಿದು ಪಿಟಕಿ ಬಾಚಿ ಹಾಕ್ಬಿಟ್ರೆ ಆಯಿತು. ರಾಣಿ ಹುಳ ಒಂದು ಒಳಗೆ ಹೋಯ್ತೋಳ ಅಂತಂದ್ರೆ ನೀವು ಗೇಟ್ ಹಾಕಿ ಮುಚ್ಚಲಾಕ್ಬಿಟ್ರೆ ಇದಾಗ್ತಿತ್ತು. ಸರಳ ಐತೆ ಅದು. ಹೌದು, ಆ ಏರಿಗಿರಿ ಮಾಡ್ತದೆ ನೋಡಿ. ಅವಾಗ ಅದನ್ನು ಏರಿಯನ್ನು ಮೇಲೆಗೆ ಈ ಕೆಳಗೆ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಮೇಲೆ ಹಿಂಗೆ ಮಾಡಿ ಕಟ್ ಮಾಡಬೇಕು. ಅವಾಗ ಕಟ್ ಮಾಡಿದ ನಂತರ ಇವ ಹುಳನ್ನೆಲ್ಲ ಹಿಡಿದು ಮೊದಲು ರಾಣಿ ಹುಳ ನೋಡ್ಕೊಳ್ಬೇಕು. ನೋಡಿದ್ರೆ ಪಿಟಕಿ ಒಳಗೆ ಹಾಕಬೇಕು. ಪಿಟಕಿ ಒಳಗೆ ಹಾಕಿದ ಕ್ಷಣದ ಏನಾಗ್ತದೆ ಕೇಳಿದ್ರೆ ಒಳಗೆ ಕೂತ್ಕೊಳ್ತದೆ. ಅವಾಗ ನಾವು ಮುತ್ತಲ ಹಾಕ್ಕೊಂಡು ಈ ಏರಿಯನ್ನೆಲ್ಲ ಕೊಯ್ದು ಕಟ್ಟಿ ಕಟ್ಟಬೇಕು. ಅದು ಈ ಏರಿ ಹಿಂಗೆ ಇಟ್ಕೊಂಡು ಕಟ್ಟಿ ಅದನ್ನು ಆ ಪಿಟಕಿ ಕೊಟ್ಟರೆ ಆಯಿತು, ಅದೆಲ್ಲ ಕೂತ್ಕೊಳ್ತದೆ. ಯಾವುದು ಹಾಳು ಮಾಡಬಾರ್ದು, ತುಪ್ಪ ಏರಿ ಇದ್ದರೂ ತುಪ್ಪ ತೆಗಿಬಾರ್ದು, ಅದಕ್ಕೆ ಕಟ್ಕೊಡ್ಬೇಕು. ಹಾಂ ಹೌದು, ತುಪ್ಪ ತೆಗೆಯುವ ಟೈಮು ಈ ನವಂಬರ್ದಲ್ಲಿ. ಎಷ್ಟು ಸಲ ತೆಗೆಯೋದು? ಒಂದು ಇದಕ್ಕೆ 4 ಸೀಜನ್ ಬರ್ತದೆ. ಅಷ್ಟು ಅಟ್ಲಕ್ಕಾಗಿ ತುಪ್ಪ ಆಗ್ತದೆ ನೋಡಿ, 4 ಸೀಜನ್ನು. ಮಾವಿನ ಹುಂಗ್ ಒಂದು 3 ಸೀಜನ್ ಲೆಕ್ಕ ಬರ್ತದೆ, ಒಂದು 3 ಸೀಜನ್ ಹಿಂಗೆ ಬರ್ತದೆ. ಎಷ್ಟು ಭಾಳ ಜನ ಇಲ್ಲಿ ಜೇನು ಸಾಕಾಣಿಕೆ ಮಾಡ್ತಾರಲ್ಲ? ಹೌದೌದು, ಮೊದಲು ಇವರು ತಂದೆಯವರು ಮಾಡ್ತಿದ್ರು, ನಮ್ಮ ಮಾವನವರು. ಅವರಿಂದ ನಾವು ಕಲಿತದ್ದು ದುಗ್ಗೂರಿಗೆ ಅಲ್ಲಿ ಇಲ್ಲಿ ತಗೊಂಡೋಗ್ತಿದ್ರು ಅವರು, ತಗೊಂಡು ಅವರು ಇದು ಮಾಡಿದಂತ ಅವರು ನಮ್ಗೆ ಒಂದು 2 ಪೆಟ್ಟಿಗೆ ಕೊಟ್ಟರು ನೋಡಲಿಕ್ಕೆ. ಈಗ ಇಷ್ಟು ಒಂದು 20 ಗುಂಟೆ ಒಳಗೆ ಬೇರೆ ಬೇರೆ ಬೆಳೆ ಹಾಕಿರಲ್ಲ, ಅದರಿಂದ ಏನೇನು ಹಾಕಿರ ಪ್ರಮುಖ ಬೆಳೆಗಳು ಯಾವ? ಇದರಲ್ಲಿ ಪ್ರಮುಖ ಬೆಳೆ ಅಂದರೆ ಅಡಿಕೆ, ಅಡಿಕೆ ಒಂದು, ತೆಂಗು, ಅದರ ನಂತರ ಈ ವಿಳಿದೆಲೆನೇ. ಕಾಳು ಮೆಣಸೆಲ್ಲ ಅಷ್ಟೆಲ್ಲ ಆಗೋದಿಲ್ಲ, ಮಾಡೋರು ಮಾಡ್ತಾರೆ, ಏನಾವೆಲ್ಲ ಸುಳ್ಳೆಲ್ಲ ಹೇಳಬಾರ್ದು, ಅದು ನಮ್ಮಲ್ಲೆಲ್ಲ ಆಗೋದಿಲ್ಲ. ಅದು ಎಷ್ಟಾಗುತ್ತೆ ಅಡಿಕೆ ನಿಮ್ಮದು ಇಷ್ಟರಲ್ಲಿ? ಅಡಿಕೆ ಒಂದು 16,000 ಅಡಿಕೆ ಆಗ್ತದೆ. ತೆಂಗು? ತೆಂಗು ಇದಕ್ಕೆ ಒಂದು 22 ಮರ ಉಂಟು, 800 ಕಾಯಿ ಬೀಳ್ತದೆ, 700-800 ಕಾಯಿ ಬೀಳ್ತದೆ. ಅವನ್ನೆಲ್ಲ ಮಾರಾಟಕ್ಕೆ? ಮಾರಾಟನೇ, ನಮ್ಮ ತಮ್ಮ ಮನೆಗೆ ಎಷ್ಟು ಬೇಕೋ ಇಟ್ಕೊಂಡು ಮಾರಾಟ ಮಾಡೋದು. ಮತ್ತೆ ವಿಳೆದೆಲೆ ವಾರಕ್ಕೆ ಒಂದ್ಸಲ ಕಟಾವು? ಒಂದು ಸಲ, 3 ತಿಂಗಳ 4 ತಿಂಗಳಿಗೆ ಒಂದ್ಸಲ ತೆಗಿತಾರೆ. ಅವನೇನು ಗುತ್ತಿಗೆ ಕೊಡ್ತೀರಾ? ಗುತ್ತಿಗೆ ಕೊಡ್ತಾ ಅವ್ರ ನಮ್ಮ ಮಾವನ ಮಗನೇ ಕುಂದಾಪುರ ತಗೊಂಡು ಹೋಗ್ತಾ ಎಲೆ ಅವನೇ ಕೊಯ್ಸಿ ಅವನೇ ತಗೊಂಡೋಗಿ ಅವನೇ ಸ್ಟೋರ್ ಇದು ಮಾಡಿ ನಮ್ಗೆ ದುಡ್ಡು ಕೊಡ್ತಾ. ಮತ್ತೆ ವರ್ಷದ ಎಲ್ಲ ಕಾಲದಲ್ಲಿ ನಿಮಗೆ ದುಡ್ಡಿನ ಮೂಲ ಯಾವುದು? ಒಂದು ಸ್ವಲ್ಪ ಕೈಗೆ ಕಾಸು ಬೇಕಲ್ಲ. ಹಾಂ, ನಾವೊಂದು ಇದು ಇದೆ, ಈ ಅಡಿಕೆ ಇದೆ, ಅಡಿಕೆ ತೆಂಗು ಇದೇ, ತೆಂಗಿನಕಾಯಿಂದ ನಾಲ್ಕು ತಿಂಗಳಿಗೆ ಒಂದ್ಸಲ ಬೆಳಗ್ಗೆ ಕಟಾವು ಇದು ಮಾಡ್ತೊಳಿದ್ದಾರೆ. ವರ್ಷಕ್ಕೊಂದು ಮೂರು ಕೊಯ್ಲು ನಾಲ್ಕು ಕೊಯ್ಲು ಮಾಡ್ತಾರೆ, ಅದರಲ್ಲಿ ಸಿಗ್ತದೆ. ಕಡಿಮೆ ಅಡಿಕೆ ಕಡಿಮೆ ಮತ್ತು ವೀಳ್ಯದಲ್ಲಿ ಕಾಯ ಇದು ಇದೆಲ್ಲ ಸಿಗ್ತಾ ಉಳಿತದೆ. ನಾನು ಕೃಷಿ ಮಾಡ್ತಿದ್ದೆ, ಯಾವುದು ಗದ್ದೆ ಬೇರೆಯವ್ರು, ನಮ್ಮದು ಗದ್ದೆ ಇಲ್ಲ, ನಮ್ಮ ಬೇರೆಯವ್ರದ್ದು ಇದ್ಕೊಂಡು ಈಗ ಒಂದು ವರ್ಷ ಆಯಿತು. ನಾನು ಒಂದು 15,000-16,000 ರೂಪಾಯಿ ಕೊಟ್ಟ ಇಲ್ಲಿದ್ದ ಐವೇಕ್ಷ ಹಾಕೊಂಡು ಯಾವ ಹೋಗ್ತಿದ್ದೆ. ಆರು ಕೊಯ್ಲು ವೈರ್ ತಂದು ಕೆಳಗೆ ಗದ್ದೆಗೆ ತಗೊಂಡೋಗಿದ್ದೆ. ಬೇರೆಯವ್ರ ಗದ್ದೆ ಒಂದು ವೀಜಿಗೆ ತಗೊಂಡು ಮಾಡಿದೆ. ಒಂದು 4,000 ರೂಪಾಯಿ ಕೊಟ್ಟು ಒಂದು ಬ್ಯಾಟ್ರಿ ತಗೊಂಡು ಬಂದಿದ್ದೆ. ಇದೆಲ್ಲ ಹಾಕಿ ಎಷ್ಟು ಭತ್ತ ಅದರಲ್ಲಿ? ಭತ್ತ ಸಾಧಾರಣಕ್ಕೊಂದು 30, ಒಂದು 60 ಕಿಲೋ ಭತ್ತ ಆಗ್ತಿತ್ತು. ಎಷ್ಟು ಎಕರೆದಲ್ಲಿ ಇದು? ಎಷ್ಟು ಒಂದು ಒಂದು 2 ಎಕರೆ ಇಲ್ರಿ. ಅಷ್ಟು ಹೌದು, ಜ್ಯೋತಿ ಭತ್ತ ಆಗ್ತಿದೆ. ಅವ್ರ ಓನರ್ಗೆ ಎಷ್ಟು ಕೊಡ್ತಿದ್ರು ನೀವು? ಓನರಿಗೆ ಅವರಿಗೆ 1 ಎಕರೆಗೆ ಒಂದು 6 ಚೀಲ ಭತ್ತ ಕೊಡೋದು, ಮತ್ತೊಂದು 15 ಗುಂಟೆ ಗದ್ದೆಗೆ ಅವ್ರಿಗೆ 3,000 ರೂಪಾಯಿ ಕೊಡೋದು, ಒಂದು 12 ಗುಂಟೆ ಗದ್ದೆಗೆ ಅವರಿಗೆ 7 ಚೀಲ ಭತ್ತ ಕೊಟ್ಟರೆ ಆಯಿತು. ನನ್ನಿಂದ ಸುಮಾರು ಕೆಲವಷ್ಟು ಜನ ಎಲ್ಲ ಗದ್ದೆ ಮಾಡ್ತಿದ್ರು. ಇಲ್ಲಿದ್ದ ಕರೆಂಟ್ ಹಾಕೊಂಡು ಹೋಗ್ತಿದ್ದಾನೆ ದನ್ನ ಸಲುವಾಗಿ, ದನ ಮತ್ತು ಕಾಡು ಪ್ರಾಣಿ ಇದೆಲ್ಲ ಇದಕ್ಕೆ. ಅದೇ ನನಗೆ ಸೆಪ್ಟೆಂಬರ್ನಲ್ಲಿ ಈ ರೀತಿ ಆಯಿತು ಹೇಳಿ ನಾನು ಏನು ಮಾಡಬೇಕು ಅಂದರೆ ಇದು ಮಾಡಿದೆ, ಬಂದ್ ಮಾಡಿದೆ. ಬೀಲಿ ಮಾಡಲಿಕ್ಕೆಲ್ಲ ಆಗಲಿಲ್ಲ, ಆ ಕಡೆ ಆಸ್ಪತ್ರೆಯಲ್ಲಿ ಉಳಿದೆ, ಹಾಗಾಗಿ ಎಲ್ಲ ಇದಾಗೋಯ್ತು. ಈಗ ಒಂದೊಂದು ವೈರ್ ಎಲ್ಲ ಅಲ್ಲೇ ಉಂಟು, 6 ಕಾಯಿಲ್ ವೈರ್ ತಗೊಂಡು ಬಂದಿದೆ. ಕಡೆ 4,000 ರೂಪಾಯಿ ಕೊಟ್ಟು ಬ್ಯಾಟ್ರಿ ತಗೊಂಡು ಬಂದಿದೆ. ನಮ್ಮ ಬಾಜು ಮನೆಯವರಿಗೆ ಸ್ವಲ್ಪ ಸಹಾಯ ಮಾಡಿದ್ರು, ಅಂದರೆ ವೈರ್ ಎಲ್ಲ ಹಾಕೊಡ್ಲಿಕ್ಕೆಲ್ಲ. ಈಗೆಲ್ಲ ನೋಡಿ ಕೃಷಿ ಮತ್ತೆ ಚಲೋ ಆಗ್ತಿತ್ತು. 60-65 ಚೀಲ ಭತ್ತ ಹಿಂಗಾಗ್ತಿತ್ತು. ಹಾಂ, ಬೆಲೆ ಸಿಗುತ್ತೆ ಅದಕ್ಕೆ? ಹೌದು, ನಮ್ಗೆ ಊಟಕ್ಕೆ ಬೇಕಾದಷ್ಟು ಇಟ್ಕೊಂಡು ಒಂದು 35-40 ಚೀಲ ಭತ್ತ ನಾವು ಕೊಡ್ತಿದ್ವಿ. ಅವರಿಗೆಲ್ಲ ಗೇಣಿ ಎಲ್ಲ ಕೊಟ್ಟು ಅವರಿಗೆಲ್ಲ ಗೇಣಿ ಕೊಡಿದ್ವಿ. ದೇವಸ್ಥಾನದಲ್ಲಿ ಗೆದ್ದಿದ್ದು ಅಂದರೆ ಒಂದು 3 ಚೀಲ ಅವರಿಗೆ 3,000 ರೂಪಾಯಿ ಕೊಡೋದಾಗಿತ್ತು. ಹುಲ್ಲು ನಮಗೆ ಬೇಕಾದಷ್ಟು ಹುಲ್ಲು ಸಿಗ್ತಿತ್ತು, ಹುಲ್ಲು ಮಾರಾಟ ಮಾಡ್ತಿದ್ರು, ಇದೆಲ್ಲ ಆಗ್ತಿತ್ತು. ಈಗ ನಂಗೆ ಹಾಗಾಗಿ ಈಗ ಏನು ಕೇಳಿದ್ರೆ ಈ ಹಬ್ಬದಲ್ಲಿ ಕೈ ಸ್ವಲ್ಪ ಕೈ ಮುರ್ಕೊಂಡು ಲೆಕ್ಕ ಆಯ್ತು. ಈಗ RCC ಮನೆ ಹಾಕ್ಸಿರಿ, ಹೇಗೆ ಸಾಧ್ಯ ಆಯ್ತಿದೆಯಲ್ಲ ಇದೆಲ್ಲ? ಇದೆ, ಸಾಲ ಮಾಡಿದೆ ಪ್ರೈವೇಟ್ ಬ್ಯಾಂಕ್ನಲ್ಲಿ, ಒಂದು ಸ್ವಲ್ಪ ಸಾಲ ಮಾಡಿದೆ ಗೌರ್ಮೆಂಟ್. 120,000 ರೂಪಾಯಿ ಕೊಟ್ಟಿದ್ದೆ ಗೌರ್ಮೆಂಟು, ಆ ಬ್ಯಾಂಕ್ನಲ್ಲಿ ಇದು ಮಾಡಿದೆ. ಕಡೆಗೆ ನಾನು ಹುಡುಗ ಒಂದು ಸ್ವಲ್ಪ ಸಾಲ ಮಾಡಿದೆ. ಕಡೆಗೆ ಧರ್ಮಸ್ಥಳ ಸಂಘದಿಂದ ಒಂದು ಸ್ವಲ್ಪ ನಾನು ಮತ್ತು ಮನೆ ಹುಡುಗಿ ಕೂಡ ಒಂದು 1,00,000 ರೂಪಾಯಿ ಸಾಲ ತೆಗೆದ್ರು. ಇಷ್ಟೆಲ್ಲ ಹಾಕಿದ್ರು. ಕಡೆ ಮತ್ತು ಬಾಕಿ ನಮ್ಮ ಹುಡುಗ ಅಲ್ಲಿ ನಮ್ಮ ಈ ಬಾಜು ಮನೆಯವ್ರದ್ದು ಶೋರೂಮ್ ಇತ್ತಲ್ಲ ಕುಮಟಾದಲ್ಲಿ, ಯಮ ಶೋರೂಮ್, ಆ ಶೋರೂಮ್ಗೆ ಹೋದ ಅವರು ಈ ಟೈಸ್ ಹಾಕ್ಲಿಕ್ಕೆ ಮತ್ತು ಇದಕ್ಕೆಲ್ಲ ಅವರಿಗೆ ಸಹಾಯ ಮಾಡಿದ್ರು. ಕಡೆಗೆ ಈ ಬಾಗಿಲೆಲ್ಲ ನಮ್ಮದೇ ಮರ, ಹಲಸಿನ ಮರ ಇತ್ತು, ಅದೆಲ್ಲ ನಮ್ಮದೇ ಸ್ವಂತ. ಸಾಲ ಏನೋ ಮಾಡಿದ್ರಿ, ಅದನ್ನು ತೀರಿಸೋದು ಹೇಗೆ? ಈಗ ಅದೇ ಸಾಲ ತೀರಿಸೋದು ಸ್ವಲ್ಪ ತಾಪತ್ರ ಹಾಕೊಂಡು ಉಂಟು, ಹಂಗೆ ಇದು ಮಾಡ್ತಾ ಇದ್ದೆ ನಾನು. ಎಷ್ಟಾಗಿದೆ ಸಾಲ? ಸಾಲ ನಮ್ಮ ಸರ್ ಅಥವಾ ಒಂದು ಮನೆಗೆಲ್ಲ ಹಾಕದ್ದೆಲ್ಲ ಲೆಕ್ಕ ಇಲ್ಲ ಒಟ್ಟು. ಈಗ ಸಾಲ ಈಗ ಹಾಲಿ ತುಂಬ ಸಾಲನೇ ಸರ್ ಒಂದು 6-7 ಲಕ್ಷ ರೂಪಾಯಿ ಉಂಟು. ಹಾಂ, ಅದು ಬಡ್ಡಿ? ಬಡ್ಡಿಯಾಗಿ ಇವರೆಲ್ಲ ಕೆಲವರೆಲ್ಲ ಇವರು ಬಡ್ಡಿ ಇದು ಮಾಡಲಿಲ್ಲ. ಈಗ ಕೆಲವರದ್ದು ಏನು ಕೇಳಿದ್ರೆ ಬಡ್ಡಿ ಕೊಡಲೇಬೇಕು. ಈ ಧರ್ಮಸ್ಥಳ ಸಂಘದಲ್ಲಿ ಈಗ ಅದೇ ಈಗ ನಾವು ಬರ್ತಾ ಇದ್ದಾವೆ, ಫೋನ್ ಮಾಡ್ತಾ ಇದ್ರು ಅವರು, ಅಂದರೆ ಕಟ್ಟಬೇಕೆ ಆಯ್ತದೆ ಸಾಲ ಇದು ಮಾಡಬೇಕು ಅಂತ ಹೇಳಿ. ಅದು ಈಗ ಏನಾದ್ರು ಮಾಡಿ ಸ್ವಲ್ಪ ತೀರಿಸ್ಬೇಕು. ಈಗ ಏನು ಮಾಡೋದು, ಒಂದು ಸ್ವಲ್ಪ ಅಡಿಕೆ ಉಂಟು ಕೊಟ್ಟು ಇದು ಮಾಡಬೇಕು. ಅಡಿಕೆಯಿಂದ ಒಂದು ವರ್ಷಕ್ಕೆ ಎಷ್ಟು ಬರುತ್ತೆ? ಅಡಿಕೆಯಿಂದ ಸರ್ ನಮಗೊಂದು 18,000 ರೂಪಾಯಿ ಅಡಿಕೆ ಆಗ್ತದೆ ಅಷ್ಟೇ. ಅಷ್ಟೇ ಕಾಯಿಂದ ಒಂದು 6,000-7,000 ಕಾಯಿ, 6,000-7,000 ರೂಪಾಯಿ ಆಯ್ತದೆ ಕಾಯಿಂದ. ಅಂದ್ರೆ ಹೆಚ್ಚು ಕಡಿಮೆ ಒಂದು 25,000 ರೂಪಾಯಿ ಹೆಚ್ಚು ಕಡಿಮೆ ಅಷ್ಟೇ. ಅಷ್ಟೇ ಮನೆಗೆ ಮತ್ತೆ ಖರ್ಚೆಲ್ಲ ನಿಭಾಯಿಸ್ಲಿಕ್ಕೆ ಸಾಕಾಗಲ್ಲ, ಅದು ಇನ್ನು ಸಾಲ ಹೆಂಗರಿ ಇದು ಅಂತ. ಹೌದು, ಅದೇ ಸಲ ಇದುಂಟು. ಮೊದಲು ನನಗೆ ಅವಾಗ ಬೆಳೆ ವಿಷಯ ಮಾಡಿದಾಗ ನಂಗೆ ತೊಂದರೆ ಇಲ್ಲಾಗಿತ್ತು. 6-7 ಚೀಲ ಅಕ್ಕಿ ಉಳಿತಿತ್ತು, ಊಟಕ್ಕೆಲ್ಲ ತೊಂದರೆ ಇಲ್ಲಾಗಿತ್ತು. ಒಂದು 30,000 ಹುಲ್ಲಾಗ್ತಿತ್ತು ಗದ್ದೆ, ಅದಷ್ಟು ಗದ್ದೆ ಇಲ್ಲ, ಕಟ್ಟು ಮಾರಾಟ ಮಾಡಿ ಮಾರಾಟ ಮಾಡ್ತಿದ್ವಿ. 30,000 ರೂಪಾಯಿ ಹುಲ್ಲಾಯ್ತಿತ್ತು. ಆ ಹುಲ್ಲು ಈ ಸಲ ಎಲ್ಲ ಬೆಳೆ ಬೇಯಿಲ್ಲ ಅಂತ ಹೇಳಿದ್ರು, ಅದೆಲ್ಲ ಹೋಯ್ತು. ಯಾಕೆ ಹೋಯ್ತು? ನನಗೆ ಕೈಲಿ ಆಗುದಿಲ್ಲ, ಯಾರು ಮಾಡೋರಿಲ್ಲ ಸರ್. ನಾನು ಮುಂದಾಗ ಮಾಡಿದ್ರೆ ಮಾತ್ರ ಇಲ್ಲಿದೆ ಕರೆಂಟ್ ಆಗಿ, ಇದೇ ಪಂಪ್ಸೆಟ್ ಮನೆಗೆ ಕರೆಂಟ್ ಆಗಿ ತಗೊಂಡು ಹೋಗ್ತಿದ್ದೆ. ಐವೆಕ್ಸ್ ಸಣ್ಣ ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಆಗ್ತದೆ, 6 ಕಾಯಿಲ್ ವೈರ್ ಉಂಟು. ಐಬಿಎಸ್ ಹಾಕ್ಸೋ ಉದ್ದೇಶ ಏನು? ಬೇರೆ ಪ್ರಾಣಿಗಳು, ಕಾಡು ಪ್ರಾಣಿ, ಹಂದಿ, ಕಾಡು ಹಂದಿ ಬರ್ತದೆ ಹೇಳಿ, ಅದು ಬರ್ತದೆ ಅಂತ ಹೇಳಿ ಇದು ಮಾಡೋದು. ಐಬಿಎಕ್ಸ್ ಹಾಕಿದ್ರೆ ಬೆಳೆ ಬರಲ್ಲ? ಇಲ್ಲ ಇಲ್ಲ, ಅದು ಬರೋದಿಲ್ಲ. ಈ 4x8 ಇಂಚ್ 4x5 ಹಾಕಿ ಬಿಟ್ರೆ ಅದಕ್ಕೆ ಕಾಡು ಪ್ರಾಣಿ ಅದು ಬರೋದಿಲ್ಲ, ದನನು ಬರೋದಿಲ್ಲ, ಅದಕ್ಕೂ ಹೊಡಿತದೆ. ಏನು ಮಾಡ್ತಾರೆ ಮಕ್ಕಳೆಲ್ಲ? ಮಕ್ಕಳು ಒಬ್ಬಳು ಶೋರೂಮ್ಗೆ ಹೋಗ್ತಾನೆ, ಯಮ ಶೋರೂಮ್ಗೆ. ಹುಡುಗಿ ಒಬ್ಬಳು ಡಿಪ್ಲೊಮಾ ಕಲ್ತ್ಕೊಂಡು ಖಾಲಿ ಇದ್ದಾಳೆ ಮನೇಲಿ. ಅವ್ರು ಇನ್ನೂ ದುಡಿಲಿಕ್ಕೆ ಪ್ರಾರಂಭ ಮಾಡಬೇಕು. ಹೌದು, ಎಷ್ಟು ಮಾಡೋದು

ಇದು ಬೇರುಗಳ ಬೆಳವಣಿಗೆಗೆ ಹಾಗೂ ಬೀಜೋತ್ಪಾದನೆಗೆ ಸಹಕಾರಿ. ಬೆಳೆಗಳಲ್ಲಿ ಎಣ್ಣೆಯ ಅಂಶವನ್ನು ಹೆಚ್ಚಿಸುವುದರ ಜೊತೆಗೆ ಶಿಲೀಂಧ್ರನಾಶಕ ಹಾಗೂ ಕೀಟನಾಶಕ ಗುಣಗಳನ್ನು ಸುಧಾರಿಸುತ್ತದೆ. ದ್ವಿದಳ ಧಾನ್ಯ ಬೆಳೆಗಳ ಬೇರು ಗಂಟುಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುತ್ತದೆ. ಗಂಧಕದ ಕೊರತೆಯಾದಲ್ಲಿ ಮಾಗಿದ ಎಲೆಗಳು ಹಸಿರಾಗಿದ್ದರೂ ಎಲೆಯ ಎಲೆಗಳು ಪತ್ರಹರಿತನ್ನ ಕಳೆದುಕೊಂಡು ಹಳದಿಯಾಗುವವು. ಬೇರು ಮತ್ತು ಕಾಂಡಗಳು ಅಸಾಮಾನ್ಯವಾಗಿ ಬೆಳೆದು ಗಟ್ಟಿಯಾಗುತ್ತದೆ. ಹಣ್ಣಿನ ಬೆಳೆಗಳಲ್ಲಿ ಹಣ್ಣುಗಳು ವಿಕಾರಗೊಂಡು ಗುಣಮಟ್ಟ ಕಡಿಮೆಯಾಗುತ್ತದೆ. ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಗಂಧಕ ಸೇರಿಸಿ ಎಲೆಗಳ ಮೇಲೆ ಸಿಂಪಡಣೆ ಮಾಡುವುದರಿಂದ ಗಂಧಕದ ಕೊರತೆಯನ್ನ ನಿವಾರಿಸಬಹುದು. ಕಬ್ಬಿಣ. ಕಬ್ಬಿಣವು ಕೂಡ ಪತ್ರಹರಿತ್ತು ಅಲ್ಲದೆ ಹಲವು ಪ್ರೋಟೀನ್ ತಯಾರಿಕೆ ಹಾಗೂ ಅವುಗಳ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಬೆಳೆಯ ಬೆಳವಣಿಗೆಯಲ್ಲಿ ಕಬ್ಬಿಣವು ಕೂಡ ಮಹತ್ವದ್ದಾಗಿದೆ. ಈ ಕಬ್ಬಿಣದ ಕೊರತೆಯಾದಲ್ಲಿ ಸಾಮಾನ್ಯವಾಗಿ ಎಲೆಗಳ ಮಧ್ಯದ ನರ ಹಸಿರಾಗಿದ್ದು ಉಳಿದ ಭಾಗವು ಹಳದಿಯಾಗಿರುತ್ತದೆ. ಏಕದಳ ಧಾನ್ಯ ಬೆಳೆಗಳ ಎಲೆಗಳಲ್ಲಿ ಹಸಿರು ಮತ್ತು ಹಳದಿ ಪಟ್ಟಿಗಳನ್ನು ಕಾಣುತ್ತೇವೆ. ಎಲೆಯ ಅಂಚುಗಳು ಕಂದು ಬಣ್ಣಕ್ಕೆ ತಿರುಗಿ ಒಣಗುವವು. ಪ್ರತಿ ಲೀಟರ್ ನೀರಿಗೆ 2-5 ಗ್ರಾಂ ಕಬ್ಬಿಣದ ಸಲ್ಫೇಟನ್ನು ಬೆರೆಸಿ ಎಲೆಗಳ ಮೇಲೆ ಸಿಂಪಡಿಸುವುದರಿಂದ ಹಾಗೂ ಅತಿ ಕೊರತೆ ಸಂದರ್ಭಗಳಲ್ಲಿ ಪ್ರತಿ ಎಕರೆಗೆ 10 ಕಿಲೋಗ್ರಾಂನಂತೆ ಕಬ್ಬಿಣದ ಸಲ್ಫೇಟನ್ನು ಮಣ್ಣಿಗೆ ಸೇರಿಸಬೇಕು. ಸತುವು. ಸತುವು ಬೆಳೆ ಪ್ರಚೋದಕಗಳು, ಪತ್ರಹರಿತ್ತು ಮತ್ತು ಶರ್ಕರ ಪಿಷ್ಟದ ತಯಾರಿಕೆಯ ಜೊತೆಗೆ ಬೀಜೋತ್ಪಾದನೆಗೆ ಅವಶ್ಯಕ. ಇದು ಕೊರತೆಯಾದಾಗ ಬೆಳವಣಿಗೆ ಕುಂಠಿತವಾಗಿ ಬೆಳೆಯು ಪೊದೆಯ ಆಕಾರ ತಾಳುತ್ತದೆ. ಎಲೆಯ ಗಾತ್ರ ಚಿಕ್ಕದಾಗುವುದಲ್ಲದೆ ತುಕ್ಕುಗಟ್ಟಿದಂತಾಗುತ್ತದೆ. ಬೆಳೆಯಲ್ಲಿ ಆರ್ದ್ರತೆ ಹೆಚ್ಚಾಗಿ ಕೀಟ ಮತ್ತು ರೋಗಗಳ ಬಾಧೆ ಹೆಚ್ಚಾಗುತ್ತದೆ. ಪ್ರತಿ ಲೀಟರ್ ನೀರಿಗೆ 2-5 ಗ್ರಾಂ ಸತುವಿನ ಸಲ್ಫೇಟನ್ನು ಬೆರೆಸಿ ಎಲೆಗಳ ಮೇಲೆ ಸಿಂಪಡಿಸುವುದರಿಂದ ಹಾಗೂ ಅತಿ ಕೊರತೆ ಸಂದರ್ಭದಲ್ಲಿ ಪ್ರತಿ ಎಕರೆಗೆ 10 ಕಿಲೋಗ್ರಾಂ ಸತುವಿನ ಸಲ್ಫೇಟನ್ನು ಮಣ್ಣಿಗೆ ಸೇರಿಸಬೇಕು. ಬೋರಾನ್. ಬೇರಿನ ಬೆಳವಣಿಗೆಗೆ ಅಲ್ಲದೆ ಹೂ, ಪರಾಗರೇಣುಗಳು ಮತ್ತು ಬೀಜೋತ್ಪಾದನೆಗೆ ಬೇಕು. ಕ್ಯಾಲ್ಸಿಯಂ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನಿಭಾಯಿಸುತ್ತದೆ. ಮಣ್ಣಿನಿಂದ ಸಾರಜನಕದ ಹೀರುವಿಕೆಗೂ ಸಹಕಾರಿ. ಸಸ್ಯದ ಬೆಳವಣಿಗೆ ಕುಂಠಿತವಾಗಿ ಎಲೆಗಳು ಹಳದಿ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುವವು. ಕಾಂಡ ಮತ್ತು ಬೇರುಗಳ ತುದಿಭಾಗ ಸಾಯುತ್ತದೆ. ಹೂವಿನ ಮೊಗ್ಗುಗಳ ಬೆಳವಣಿಗೆ ಕುಂಠಿತವಾಗುತ್ತದೆ. ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಬೋರಾಕ್ಸ್ ಅನ್ನು ಎಲೆಗಳ ಮೇಲೆ ಸಿಂಪಡಿಸುವುದರಿಂದ ಹಾಗೂ ಅವಶ್ಯಕತೆಗೆ ಅನುಗುಣವಾಗಿ ಬೋರಾನನ್ನು ಮಣ್ಣಿಗೆ ಹಾಕುವುದರಿಂದ ಬೋರಾನ್ ಕೊರತೆಯನ್ನು ನೀಗಿಸಬಹುದು. ಬೆಳೆಗೆ ಪೋಷಕಾಂಶಗಳ ಕೊರತೆಯಾದಾಗ ಸಾರಜನಕ, ರಂಜಕ, ಪೊಟ್ಯಾಶ್, ಮ್ಯಾಗ್ನೀಷಿಯಂ, ಸತು ಮುಂತಾದವುಗಳು ಮಾಗಿದ ಎಲೆಗಳಿಂದ ಸಸ್ಯದ ಮೇಲಿನ ಭಾಗಕ್ಕೆ ಚಲಿಸುತ್ತದೆ. ಆದ್ದರಿಂದ ಅವುಗಳ ಕೊರತೆಯ ಲಕ್ಷಣಗಳು ಮಾಗಿದ ಕೆಳಗಿನ ಎಲೆಗಳಲ್ಲಿ ಕಂಡುಬರುತ್ತದೆ. ಆದರೆ ಕ್ಯಾಲ್ಸಿಯಂ, ಗಂಧಕ, ಕಬ್ಬಿಣ, ಬೋರಾನ್ ಮತ್ತು ತಾಮ್ರಗಳು ಸಸ್ಯದಲ್ಲಿ ಚಲಿಸುವುದಿಲ್ಲ. ಆದ್ದರಿಂದ ಇವುಗಳ ಕೊರತೆಯ ಲಕ್ಷಣಗಳು ಸಸ್ಯಗಳ ಮೇಲ್ಭಾಗದಲ್ಲಿಯೇ ಕಂಡುಬರುವವು. ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ಸಮಯ 7:20 ಆಗಲಿದೆ. ಇನ್ನು ಮುಂದೆ ಪರ್ತ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ನಡುವಿನ ಐಸಿಸಿ ವಿಶ್ವಕಪ್ 2022 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮುಂದುವರಿಯಲಿದೆ. ಇರ್ಬೋದು, ಡ್ಯಾನ್ಸ್ ಮಾಡೋದಿರ್ಬೋದು, ಎಕ್ಸಸೈಸ್ ಮಾಡೋದಿರ್ಬೋದು, ಓಡೋದಿರ್ಬೋದು, ಯಾವುದಾದ್ರೂ ಪರವಾಗಿಲ್ಲ. ನಿಮ್ಮ ದಿನದ 24 ಗಂಟೆಯಲ್ಲಿ ಅಟ್ಲೀಸ್ಟ್ 1/2 ಗಂಟೆ ಇಂಥ ಒಂದು ಹವ್ಯಾಸಗಳಿಗೆ ಮೀಸಲಿಡಿ. ಆ ಧ್ಯಾನ ಮಾಡೋದಿರ್ಬೋದು, ಇಂತಹ ಹವ್ಯಾಸಗಳನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸು ಉಲ್ಲಸಿತವಾಗುತ್ತೆ. ದಿನದ ಎಲ್ಲ ನೋವುಗಳನ್ನು, ದಿನದ ಎಲ್ಲ ಸ್ಟ್ರೆಸ್ಗಳನ್ನು ನಿಮ್ಮಿಂದ ಅದು ಮರೆಮಾಚಿಬಿಡುತ್ತೆ. ಆಗ ಖುಷಿ ಅನ್ನೋದು ನಿಮ್ಮ ಬಳಿ ದಿಲ್ಖುಷಿಯಾಗಿ ಬಂದುಬಿಡುತ್ತೆ. Oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh ನಿಂಗೇನು ಗೊತ್ತಿಲ್ಲ ನಾನಂತ ಪ್ರೇಮಿ ದಿಲ್ ಖುಷ್ ದಿಲ್ ಖುಷ್ ಏನೋ ಒಂಥರ ನಿನ್ನ ವೈಖರಿ ಇನ್ನೂ ಸುಂದರ ನಿನ್ನ ಕಾಬರಿ ದಿಲ್ ಖುಷ್ ದಿಲ್ ಖುಷ್ ನಾನಂತ ಪ್ರೇಮಿ ದಿಲ್ ಖುಷ್ ದಿಲ್ ಖುಷ್ ಸಂತೆಗೆ ಹೋಗುವ ವಾಸಂಗಳ ಈಗಲೇನೆ ಹೃದಯವನ್ನು ನೀಡಲೇನು ಮಂಗಳ ಖುಷಿಯಾಗಿರ್ಬೇಕು ಅಂದ್ರೆ ಖುಷಿಯಾಗಿರೋದನ್ನ ಕಲಿಬೇಕು, ಖುಷಿಯಾಗಿರೋದನ್ನ ಕಲಿತ್ರೆ ಜೀವನ ಪೂರ್ತಿ ದೀಪಾವಳಿಯ ಸೌಂದರ್ಯವನ್ನ ಸವಿಯಬಹುದು. ತುಂಬಾ ಜನ ಇರ್ತಾರೆ, ಅವರ ಒಂದು ರೀತಿ ಹೇಗಿರುತ್ತೆ ಅಂದ್ರೆ ನಾವು ಮಿಸ್ಟರ್ ಪರ್ಫೆಕ್ಟ್ ಅಂತ ಅನಿಸ್ಕೊಳ್ಬೇಕು, ಸೂಪರ್ ಮ್ಯಾನ್ ಗಳಾಗ್ಬಿಡ್ಬೇಕು ಅಂತ ಆಸೆ ಇರುತ್ತೆ, ಎಲ್ಲದರಲ್ಲೂ ಕೂಡ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ಆ ಒಂದು ಕೆಲಸದಲ್ಲಿ ಅವರು ನಿಜವಾಗ್ಲೂ ಖುಷಿಯನ್ನ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಪರ್ಫೆಕ್ಷನ್ ನಲ್ಲಿ ಹೊಗಳಿಕೆ ಸಿಗ್ಬೋದು, ಆದ್ರೆ ನೆಮ್ಮದಿ ಖುಷಿ ಅನ್ನೋದು ಖಂಡಿತವಾಗ್ಲೂ ಸಿಗೋದಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಒಂದು ಉದಾಹರಣೆನ ಕೊಡ್ತೀನಿ ನೋಡಿ. ಈಗ 5 ತಾಸಿನಲ್ಲಿ ಅಂದ್ರೆ 5 ಗಂಟೆನಲ್ಲಿ 10 ಕಿಲೋಮೀಟರ್ ಓಡಬೇಕು ಅಂತ ಒಂದು ಷರತ್ತನ್ನ ಹಾಕೊಂಡಿರುವಂತ ವ್ಯಕ್ತಿ ಓಡೋವಾಗ ಅವನ ಕಣ್ಣು ರಸ್ತೆ ಹಾಗೆ ವಾಚಿನ ಮೇಲೆ ಇರುತ್ತೆ. ಅದೇ 10 ಕಿಲೋಮೀಟರ್ ಓಡ್ತೀನಿ ಆದ್ರೆ 5 ತಾಸಾದ್ರೂ ಪರವಾಗಿಲ್ಲ, 5 ತಾಸ್ಗಿಂತ ಹೆಚ್ಚಾದ್ರೂ ಪರವಾಗಿಲ್ಲ ಅಂತ ಓಡ್ತಾನಲ್ಲ, ಆ ವ್ಯಕ್ತಿಯ ಕಣ್ಣು ಸುತ್ತ ಇರುವಂತ ಎಲ್ಲಾ ಸೌಂದರ್ಯವನ್ನ ಸವಿಯುತ್ತೆ. ಇಬ್ರು 10 ಕಿಲೋಮೀಟರ್ ಓಡ್ತಾರೆ, ಆದ್ರೆ ಅದನ್ನ ಖುಷಿಯಿಂದ ಅನುಭವಿಸಿ ಓಡಿದವನು ಯಾರು? ಎರಡನೇವನು ಮಾತ್ರ. ಪರ್ಫೆಕ್ಷನಿಸ್ಟ್ ಅಂತಾರಲ್ಲ, ಅವನಲ್ಲಿ ಆ ಒಂದು ಖುಷಿ ಸಿಕ್ಕೋದಿಲ್ಲ. ಮಾಡೋದನ್ನ ಅಚ್ಚುಕಟ್ಟಾಗಿ ಮಾಡ್ಬೇಕು, ನಿಜ ಒಪ್ಕೊಳ್ತೀನಿ, ಆದ್ರೆ ತಪ್ಪೇ ಆಗ್ಬಾರ್ದು, ತಪ್ಪು ಮಾಡ್ಲೇಬಾರ್ದು ಅನ್ನುವಂತ ನಿರೀಕ್ಷೆ ಇಟ್ಕೊಳ್ಬಾರ್ದು. ನಾವು ಮನುಷ್ಯರು ತಪ್ಪು ಮಾಡೇ ಮಾಡ್ತೀವಿ, ಆದ್ರೆ ತಪ್ಪನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳೋಣ. ತಪ್ಪೇ ಮಾಡದೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ, ನಾವ್ಯಾರು ಕೂಡ ಪರಿಪೂರ್ಣರಲ್ಲ ಅಲ್ವಾ. ನಾವು ಹೇಗಿದ್ದೀವೋ ಹಾಗಿದ್ರೇನೆ ಚಂದ, ಅದರಲ್ಲಿ ಖುಷಿನ ಅನುಭವಿಸ್ಬೇಕು. ಖುಷಿಯಲಿ ಖುಷಿಯಲಿ ಗರಿಯನು ತೇಲಿ ಬಿಡು, ಉಸಿರಲಿ ಉಸಿರಲಿ ಒಲವನು ಹೇಳಿ ಬಿಡು, ಕೋಮಲ ಪಾದ ಕಾಮನೆ ತುಂಬಿ ತಂದಿರುವೆ ಹಸಿ ಹಾಡು, ಚಂದದ ಕೋಪ ಚಂಚಲ ರೂಪ ಇದೆ